ಕೇಳಿದರೆ ಬೆಳೆ ಉತ್ಪಾದನೆಯಲ್ಲಿ ಹಾನಿ ಮಾಡುವ ಕೀಟಗಳ ಗುಂಪೆ ಪ್ರತ್ಯೇಕವಾಗಿ ಕಾಣಸಿಗುತ್ತೆ. ಹಾನಿ ಮಾಡುವ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ವಿಷಗಳೇ ಬೇಕು ಅಂತೇನಿಲ್ಲ. ಇವುಗಳನ್ನು ಸೆರೆ ಹಿಡಿಲಿಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಬಲೆಗಳಿದ್ದಾವೆ, ಕೀಟಾಕರ್ಷಕ ಬಲೆಗಳು. ಇದರಲ್ಲಿ ಯಾವ್ಯಾವ ರೀತಿಯ ಬಲೆಗಳಿದ್ದಾವೆ, ಹೇಗೆ ಕೆಲಸ ಮಾಡ್ತವೆ, ರೈತರಿಗೆ ಹೇಗೆ ಉಪಯುಕ್ತ ಅನ್ನೋದ್ರ ಬಗ್ಗೆ ಇವತ್ತು ಪೊನ್ನಂಪೇಟೆಯಲ್ಲಿರುವ ಅರಣ್ಯ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಆರ್ ಎನ್ ಕೆಂಚಾರೆಡ್ಡಿ ಅವರು ವಿಸ್ತೃತವಾದ ಮಾಹಿತಿಯನ್ನು ನೀಡ್ತಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ನಮ್ಮ ಕೊಡಗಿನಲ್ಲಿ ಬಹಳ ಮುಖ್ಯವಾಗಿ ಯಾವ್ಯಾವ ಬೆಳೆಗಳಲ್ಲಿ ಯಾವ್ಯಾವ ಕೀಟಗಳು ಹಾನಿ ಮಾಡ್ತವೆ ಮತ್ತು ಇವುಗಳನ್ನು ಹತೋಟಿ ಮಾಡಲಿಕ್ಕೆ ಇರುವ ಕೀಟಾಕರ್ಷಕ ಬಲೆಗಳು, ಯಾವುದೇ ಬೆಳೆಯನ್ನು ಬಾಧಿಸ್ತಕ್ಕಂತ ಕೀಟಗಳ ನಿಯಂತ್ರಣದ ಬಗ್ಗೆ ಮಾತಾಡುವಾಗ ಸಾಮಾನ್ಯ ಒಂದು ಪದನ ಬಳಸ್ತೇವೆ ನಾವು. ಅದು ಏನಂತಂದ್ರೆ ಸಮಗ್ರ ನಿಯಂತ್ರಣ ಪದ್ಧತಿ ಅಂತಕ್ಕಂಥದ್ದು. ಹೌದು. ಇದರ ಅರ್ಥ ಏನು ಅಂತಂದ್ರೆ ಯಾವುದೇ ಒಂದು ಕೀಟ ನಿಯಂತ್ರಣ ಯಾವುದೇ ಒಂದು ವಿಧಾನದಿಂದ ಅಷ್ಟೊಂದು ಫಲಕಾರಿಯಾಗಿರೋದಿಲ್ಲ. ಅಲ್ಲೇನ್ ಮಾಡ್ಬೇಕಾಗ್ತದೆ, ನಾವು ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಕ್ರಮಬದ್ಧವಾಗಿ ಕೈಗೊಂಡಲ್ಲಿ ಆ ಕೀಟವನ್ನ ಬಹಳ ಯಶಸ್ವಿಯಾಗಿ ನಿಯಂತ್ರಿಸಬಹುದು ಅಂತ. ಇದರಲ್ಲಿ ಎಲ್ಲಾ ಅಂತ ಏನು ಶಬ್ದ ಬಳಸ್ತೇವೆ, ಯಾವ್ಯಾವ ಕ್ರಮಗಳು ಸಾಧ್ಯ ಇದ್ದಾವೋ ಕ್ರಮಗಳ ಅಲ್ದೇನೆ ಆ ಹುಳುವಿನ ಯಾವ್ಯಾವ ಹಂತಗಳಿದ್ದಾವೆ ಆ ಎಲ್ಲಾ ಹಂತಗಳಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಲ್ಲಿ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಅಂದ್ರೆ ಏನು, ಈ ಹುಳುವಿನ ಬೆಳವಣಿಗೆಯ ಹಂತದಲ್ಲಿ ನಾವು 4 ಅಥವಾ 3 ಹಂತಗಳನ್ನ ಕಾಣ್ತೇವೆ. ದೊಡ್ಡ ಹುಳುಗಳು ಬಂದು ಮೊಟ್ಟೆಯನ್ನು ಇಡ್ತವೆ, ಮೊಟ್ಟೆಯ ಹಂತ. ಆ ಮೊಟ್ಟೆಯಿಂದ ಮರಿ ಹುಳು ಬರ್ತದೆ, ಮರಿ ಹುಳುವಿನ ಹಂತ, ಅದು 2ನೇ ಹಂತ. ಕೋಶಾವಸ್ಥೆಗೆ ಹೋಗ್ತದೆ ಮುಂದೆ, ಅದನ್ನ ಕೋಶಾವಸ್ಥೆಯ ಹಂತ ಅಂತೀವಿ. ಕೋಶಾವಸ್ಥೆಯಿಂದ ಪುನಃ ಪ್ರೌಢ ಕೀಟ ಹೊರಗೆ ಬರ್ತದೆ, ಪ್ರೌಢ ಹುಳುವಿನ ಹಂತ ಅಂತ. ಹೀಗೆ 4 ಹಂತಗಳಿರ್ತವೆ. ಕೆಲವು ಕೀಟಗಳಲ್ಲಿ 3 ಹಂತಗಳು ಮಾತ್ರ ಇರಬಹುದು, ಮೊಟ್ಟೆಯ ಹಂತ, ಮರಿ ಹುಳುವಿನ ಹಂತ ಮತ್ತು ಪ್ರೌಢ ಕೀಟದ ಹಂತ ಅಂತ. ಈ ರೀತಿ 3 ಅಥವಾ 4 ಹಂತಗಳು ಇರ್ತವೆ. ಆದ್ರೆ ಇಲ್ಲಿ ಏನು ಮಾಡ್ಬೇಕು ನಾವು, ಈ ಸಮಗ್ರ ಕೀಟ ನಿಯಂತ್ರಣ ಪದ್ಧತಿಯಲ್ಲಿ ಎಲ್ಲಿ ಸಾಧ್ಯನೋ ಅಲ್ಲಿ ಆ ಮೊಟ್ಟೆಗಳ ಹಂತದಲ್ಲೇ ಅವನ್ನ ನಾಶ ಪಡಿಸ್ತಕ್ಕಂಥದ್ದು, ಅಥವಾ ಮರಿ ಹುಳುವಿನ ಹಂತದಲ್ಲಿ ಎಷ್ಟು ನಾಶ ಮಾಡ್ಲಿಕ್ಕೆ ಸಾಧ್ಯದೆಯೋ ಅಷ್ಟನ್ನು ಮಾಡೋದು, ಕೋಶಾವಸ್ಥೆಯಲ್ಲಿ ಕೂಡ ನಾಶ ಮಾಡ್ತಕ್ಕಂಥದ್ದು, ಪ್ರೌಢ ಕೀಟದ ಹಂತದಲ್ಲಿ ಸಾಧ್ಯವಿದ್ದಷ್ಟು ಸಂಖ್ಯೆಯನ್ನ ಗಣನೀಯವಾಗಿ ಕಡಿಮೆ ಮಾಡತಕ್ಕಂಥ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಇದು ಸಮಗ್ರ ನಿರ್ವಹಣಾ ಪದ್ಧತಿಯಲ್ಲಿ ಪಾಲಿಸಬೇಕಾದಂತ ಕ್ರಮ. ಈಗ ಸಮಗ್ರ ನಿಯಂತ್ರಣ ಪದ್ಧತಿಯಲ್ಲಿ ನಾವು ಕೇಳ್ತೇವೆ ಏನು ಪಾಲನೆ ಮಾಡ್ತೇವೆ, ಸೂಕ್ತ ಬೇಸಾಯ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳ್ತೇವೆ. ಅದರಲ್ಲಿ ಏನು ಆಳವಾದ ಉಳುಮೆ ಮಾಡಬೇಕು ಅಥವಾ ಮಾಗಿ ಉಳುಮೆ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲಿ ಕೋಶಾವಸ್ಥೆಯಲ್ಲಿ ಅಥವಾ ಮೊಟ್ಟೆಗಳು ಇರ್ತಕ್ಕಂತ ಹಂತಗಳನ್ನು ನಾಶ ಮಾಡ್ತದೆ. ಅದು ಸರಿಯಾದ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. ಯಾವುದೇ ಕೀಟದ ಬಾಧೆಗೆ ಕಡಿಮೆ ತುತ್ತಾಗತಕ್ಕಂತ ತಳಿಗಳ ಆಯ್ಕೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಸೂಕ್ತ ಸಮಯದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು, ಬೆಳೆಗಳ ಪರಿವರ್ತನೆ ಮಾಡ್ತಕ್ಕಂಥದ್ದು, ಸೂಕ್ತ ಪ್ರಮಾಣದಲ್ಲಿ ರಸಗೊಬ್ಬರ ಮತ್ತು ನೀರಿನ ಬಳಕೆಯನ್ನು ಮಾಡ್ತಕ್ಕಂಥದ್ದು, ಕೀಟಾಕರ್ಷಕ ಬೆಳೆಗಳನ್ನು ಬೆಳೀತಕ್ಕಂಥದ್ದು. ಮುಖ್ಯ ಬೆಳೆ ಇರ್ತದೆ, ಅದ್ರ ಜೊತೆ ಕೀಟಗಳನ್ನೇ ಆಕರ್ಷಣೆ ಮಾಡ್ಲಿಕ್ಕೆ ಅಂತ ಮಧ್ಯೆ ಮಧ್ಯೆ ಒಂದೊಂದು ಬೇರೆ ಬೆಳೆಗಳನ್ನ ಹಾಕೊಂಡು ಬೆಳೆದು ಅಲ್ಲಿಗೆ ಕೀಟಗಳನ್ನ ಆಕರ್ಷಣೆ ಮಾಡಿ ಅಲ್ಲಿ ಮಾತ್ರ ಬೇರೆ ಒಂದು ವಿಧಾನದಿಂದ ಆ ಕೀಟಗಳನ್ನ ನಾಶ ಮಾಡತಕ್ಕಂತ ಕ್ರಮಗಳು ಇದ್ದಾವೆ. ಹಿಂದಿನ ಬೆಳೆಯ ಏನಾದ್ರೂ ಉಳಿಕೆಗಳಿದ್ರೆ ಅವನ್ನ ತೆಗೆದುಹಾಕ್ತಕ್ಕಂಥದ್ದು, ಬಾಧೆಗೊಳಗಾದ ಸಸ್ಯ ಅಥವಾ ಸಸ್ಯದ ಭಾಗಗಳನ್ನ ತೆಗೆದುಹಾಕ್ತಕ್ಕಂಥದ್ದು, ಈ ಎಲ್ಲ ಕ್ರಮಗಳನ್ನು ಎಲ್ಲಾ ಬೆಳೆಗಳಲ್ಲಿ ಪಾಲನೆ ಮಾಡ್ತೀವಿ ಅಂತ ಅಲ್ಲ, ಎಲ್ಲೆಲ್ಲಿ ಯಾವ್ಯಾವ ಕ್ರಮ ತಗೊಳ್ಳಿಕ್ಕೆ ಸೂಕ್ತನೋ ಅಂತ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಇನ್ನು ಜೈವಿಕ ನಿಯಂತ್ರಣ ಕ್ರಮ ಅಂತಾನು ಕೂಡ ಹೇಳ್ತೇವೆ. ಇಲ್ಲಿ ಏನ್ ಮಾಡ್ತೇವೆ, ಈ ಕೆಲವು ಪರಾವಲಂಬಿ ಕೀಟಗಳು ಅಂತ ಹೇಳ್ತೇವೆ, ನಮ್ಮ ಬೆಳೆಯನ್ನ ಹಾನಿ ಮಾಡತಕ್ಕಂತ ಒಂದು ಕೀಟ ಇರ್ತದೆ, ಆ ಕೀಟವನ್ನು ತಿಂದುಕೊಂಡು ಬದುಕ್ತಕ್ಕಂಥವು ಪರಾವಲಂಬಿ, ಅದರ ಮೇಲೆ ಬದುಕ್ತಕ್ಕಂತ ಕೀಟ ಇರ್ತದೆ. ನಮ್ಮ ಬೆಳೆಯನ್ನು ಬಾಧಿಸ್ತಕ್ಕಂತ ಕೀಟದ ಮೊಟ್ಟೆಯನ್ನು ತಿನ್ಕೊಂಡು ಬದುಕೋದಿರ್ಬೋದು, ಮರಿ ಹುಳುಗಳನ್ನು ತಿನ್ಕೊಂಡು ಬದುಕ್ತಕ್ಕಂಥದ್ದಿರ್ಬೋದು, ಅಥವಾ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂತ ಹಂತದಲ್ಲಿ ಅವ್ರನ್ನ ತಿಂದು ಬದುಕ್ತಕ್ಕಂತ ಪರಾವಲಂಬಿ ಕೀಟಗಳು ಕೂಡ ಇರ್ತವೆ. ಅಥವಾ ಪರಭಕ್ಷಕ ಕೀಟಗಳು ಅಂತ ಹೇಳ್ತೇವೆ, ಪ್ರಿಡೇಟರಿ ಇನ್ಸೆಕ್ಟ್ಸ್, ಈ ಲೇಡಿ ಬರ್ಡ್ ಬೀಟ್ಲ ಇಂಥವೆಲ್ಲ ಹೇಳ್ತಲ್ಲ ಅಂತವು, ಆ ತರದ ಕೀಟಗಳು ಕೂಡ ಇದಾವೆ, ಅವುಗಳ ಬಳಕೆ ಇದೆ. ಕೆಲವು ರೋಗ ಕಾರಕಗಳ ಬಳಕೆಯನ್ನು ಮಾಡ್ತೇವೆ, ಕೀಟಗಳಿಗೆ ರೋಗವನ್ನು ತರಿಸ್ತಕ್ಕಂತ ಕೆಲವು ಶಿಲೀಂಧ್ರಗಳಿರ್ಬೋದು, ಬ್ಯಾಕ್ಟೀರಿಯಾಗಳಿರ್ಬೋದು ಮತ್ತು ವೈರಸ್ಗಳು ಕೂಡ ಇರ್ಬೋದು, ಈ ತರದ ರೋಗ ಕಾರಕಗಳನ್ನ ಬಳಕೆ ಮಾಡಿಕೊಂಡು ಕೂಡ ನಾವು ಆ ಕೀಟಗಳ ನಿಯಂತ್ರಣವನ್ನು ಮಾಡ್ತೇವೆ. ಮುಂದಿನ ಕ್ರಮ ಈ ಸಮಗ್ರ ಪದ್ಧತಿಯಲ್ಲಿ ಯಾಂತ್ರಿಕ ಪದ್ಧತಿ ಅಂತ, ಅಲ್ಲೇನಾದ್ರೂ ಆ ಬೆಳೆಯ ಮೇಲೆ ಗುಂಪು ಗುಂಪಾಗಿರ್ತಕ್ಕಂತ ಕೀಟಗಳ ಮೊಟ್ಟೆಗಳು ಕಂಡು ಬಂದ್ರೆ ಅಥವಾ ಮರಿ ಹುಳುಗಳ ಒಂದು ಗುಂಪು ಕಂಡು ಬರ್ತಾ ಇದ್ರೆ ಅವನ್ನ ಹಿಡಿದು ನಾಶ ಪಡಿಸ್ತಕ್ಕಂತದ್ದು. ಹಾಗೂ ಈಗೇನು ಹೇಳ್ತಾ ಇದ್ವಿ ಕೀಟಾಕರ್ಷಕ ಬಲೆಗಳು ಅಂತ, ಆ ಕೀಟಾಕರ್ಷಕ ಬಲೆಗಳನ್ನ ಬಳಸ್ಕೊಂಡು ಪ್ರೌಢ ಕೀಟಗಳನ್ನ ಹಿಡಿದು ನಾಶ ಮಾಡ್ತಕ್ಕಂತದ್ದು ಕೂಡ ಈ ಒಂದು ಯಾಂತ್ರಿಕ ಪದ್ಧತಿಯ ಒಂದು ಭಾಗ ಆಗಿರ್ತದೆ. ಹೌದು, ಇಲ್ಲಿ ಈ ಕೀಟಾಕರ್ಷಕ ಬಲೆಗಳನ್ನ ನಾವು ಹೆಚ್ಚಾಗಿ ಪ್ರೌಢ ಕೀಟಗಳನ್ನ ಆಕರ್ಷಿಸಲು ಬಳಸ್ತೇವೆ. ಇಲ್ಲೇನಾಗ್ತದೆ, ಈ ಪ್ರೌಢ ಕೀಟಗಳನ್ನ ನಾವು ಎಷ್ಟು ಸಂಖ್ಯೆಯಲ್ಲಿ ಸಾಧ್ಯವೋ ಅಷ್ಟು ಅವುಗಳ ಸಂಖ್ಯೆಯನ್ನ ಅಲ್ಲಿ ಸಾಧ್ಯವಾದಷ್ಟು ಕಡಿಮೆ ಮಾಡುವ ರೀತಿ. ಇದರಿಂದ ಏನು ಅನುಕೂಲ ಆಗ್ತದೆ, ಯಾಕೆಂತಂದ್ರೆ ಬಹಳಷ್ಟು ಜನ ಯೋಚನೆ ಮಾಡ್ತಾರೆ, ಈಗ ಒಂದು ಕಾಂಡ ಕೊರೆಯ ಹುಳನೇ ಇತ್ತು, ಕಾಂಡ ಕೊರೆಯ ಹುಳ ಪ್ರೌಢ ಕೀಟ ಹಾನಿಯನ್ನ ಮಾಡತಕ್ಕಂತದ್ದಲ್ಲ, ಆದ್ರೆ ಅದು ಮೊಟ್ಟೆಯನ್ನ ಇಡ್ತದೆ, ಆ ಮೊಟ್ಟೆಯಿಂದ ಬಂದಂತ ಮರಿ ಹುಳುಗಳು ಲಾರ್ವಾ ಅಂತ ಹೇಳ್ತೇವಲ್ಲ, ಆ ಲಾರ್ವಾಗಳು ಹಾನಿಯನ್ನ ಮಾಡ್ತಕ್ಕಂಥವು. ಪ್ರೌಢ ಕೀಟಗಳನ್ನ ನಾವು ಹಿಡಿದು ನಾಶ ಮಾಡೋದ್ರಿಂದ ಅವುಗಳು ಮುಂದೆ ಏನು ಮೊಟ್ಟೆಯನ್ನ ಇಡ್ತಾ ಇದ್ವು, ಆ ಮೊಟ್ಟೆಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗುತ್ತದೆ. ಕೆಲವು ನೂರಾರು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಇಡ್ತಕ್ಕಂತ ಸಾಮರ್ಥ್ಯ ಹೊಂದಿದ್ರೆ ಕೆಲವು ಸಾವಿರಾರು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಆದ್ರೆ ಇಲ್ಲಿ ನಾವು ಒಂದು ಪ್ರೌಢ ಕೀಟವನ್ನು ಹಿಡಿದು ನಾಶ ಮಾಡಿದ್ರೆ ಅಷ್ಟು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬರಬಹುದಾಗಿದ್ದಂತ ಮರಿ ಹುಳುಗಳನ್ನ ನಿಯಂತ್ರಿಸಿದಂತ ಆಗ್ತದೆ. ನಿಜ, ಭತ್ತದ್ದನೇ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಭತ್ತದಲ್ಲಿ ಬರ್ತಕ್ಕಂತ ಕಾಂಡ ಕೊರೆಯ ಹುಳ, ಇದು ಒಂದು ಪ್ರೌಢ ಕೀಟ. ಇದು ಹೇಗೆ ಮೊಟ್ಟೆಗಳನ್ನು ಇಡ್ತದೆ ಅಂತಂದ್ರೆ ಎಲೆಗಳ ಮೇಲೆ ಗುಂಪು ಗುಂಪಾಗಿ ಇರ್ತದೆ. ಒಂದು ಗುಂಪಿನಲ್ಲಿ 60-70 ಮೊಟ್ಟೆಗಳಿರ್ತವೆ. ಆ ರೀತಿ ಸುಮಾರು 300-600 ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನ ಇಡ್ತಾ ಹೋಗ್ತದೆ. ಎಷ್ಟು ಸಮಯದಲ್ಲಿ ಇರ್ತದೆ, ಕೇವಲ ಒಂದು 3-5 ರಾತ್ರಿಗಳಲ್ಲಿ, ಅದು ರಾತ್ರಿಯ ಸಮಯದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರ್ತದೆ. ಇದರಲ್ಲಿ 50% ಯಶಸ್ವಿಯಾಗಿ ಮರಿ ಹುಳುವಿನ ಹಂತ ತಲುಪಿದ್ರು ಕೂಡ, 100-100 ಆಗದೆ ಇದ್ರು 50% ಆಗಿದೆ ಅಂತಾನೆ ತಿಳ್ಕೊಂಡ್ರು, ಸುಮಾರು 150-300 ಮರಿ ಹುಳುಗಳ ಉತ್ಪತ್ತಿ ಆಗ್ತದೆ. ಭತ್ತದಲ್ಲಿ ಒಂದು ಸುಳಿ ಹಾಳಾಗ್ಬೇಕಾದ್ರೆ ಅಥವಾ ಒಂದು ಕೆನೆ ಜೊಳ್ಳಾಗ್ಬೇಕಾದ್ರೆ ಒಂದು ಹುಳ ಕಾರಣ, ಒಂದು ಹುಳನೇ ಅಲ್ಲಿ ಸೇರ್ಕೊಳ್ತು ಅಂತಂದ್ರೆ ಆ ಕುರ್ತಿಯ ಕೆನೆಯನ್ನ ಜೊಳ್ಳು ಮಾಡ್ತದೆ. ಅಥವಾ ಇನ್ನು ಬೆಳವಣಿಗೆ ಹಂತದಲ್ಲಿದ್ರೆ ಒಂದು ಸುಳಿ ಪೂರ್ತಿ ಹಾಳಾಗಿ ಹೋಗ್ತದೆ ಒಂದು ಹುಳುವಿನಿಂದ. ನಾವು ಒಂದು ಪ್ರೌಢ ನೊಣವನ್ನ ಹಿಡಿದು ನಾಶ ಮಾಡಿದ್ರೆ ಮುಂದೆ ಅಲ್ಲಿ ಬರ್ತಕ್ಕಂತ 150-300 ಮರಿ ಹುಳುಗಳ ಪತ್ತಿಯಾಗಿ ಬೆಳೆ ನಾಶ ಮಾಡೋದನ್ನ ತಡೆದಂಗೆ ಆಗ್ತದೆ. ಹಾಗಾಗಿ ಪ್ರೌಢ ಹಂತದಲ್ಲಿ ಕೂಡ ಕೀಟಗಳನ್ನ ಆಕರ್ಷಿಸಿ ನಾಶ ಮಾಡತಕ್ಕಂಥದ್ದು ಕೂಡ ಒಂದು ಪ್ರಮುಖ ವಿಧಾನ ಆಗಿದೆ. ಇಲ್ಲಿ ಪ್ರೌಢ ಕೀಟ ಅಂತಂದ್ರೆ ಹೆಣ್ಣನ್ನ ಆಕರ್ಷಣೆ ಮಾಡ್ತೀರಾ, ಗಂಡನ್ನ ಆಕರ್ಷಣೆ ಮಾಡ್ತೀರಾ? ಕೆಲವುದರಲ್ಲಿ ಗಂಡು ಹುಳುಗಳನ್ನ ಆಕರ್ಷಣೆ ಮಾಡಬಹುದು, ಕೆಲವು ಕಡೆ ಹೆಣ್ಣು ಹುಳುಗಳನ್ನ ಆಕರ್ಷಣೆ ಮಾಡಬಹುದು, ಇಲ್ಲಿ ಕೆಲವು ಕಡೆ ಹೆಣ್ಣು ಗಂಡು ಎರಡನ್ನೂ ಕೂಡ ಆಕರ್ಷಣೆ ಮಾಡಬಹುದು. ಆ ರೀತಿ ನಾವಲ್ಲಿ ಆಕರ್ಷಣೆಗೋಸ್ಕರ ಯಾವುದನ್ನ ಬಳಸ್ತಾ ಇದ್ದೇವೆ ಅದರ ಮೇಲೆ ಕೀಟಗಳಲ್ಲಿ ಸಮವಾನ ವ್ಯವಸ್ಥೆ ಇರ್ತದೆ. ಗಂಡು ಮತ್ತು ಹೆಣ್ಣು ಕೀಟಗಳು ಮಿಲನ ಹೊಂದಬೇಕಾದ್ರೆ ಫೆರಮೋನ್ ಅಂತ ಹೇಳ್ತೇವೆ, ರಾಸಾಯನಿಕವನ್ನ ಸ್ರವಿಸ್ತಾ ಇರ್ತವೆ. ಈಗ ಆ ಗಂಡು ಹುಳು ಒಂದು ರೀತಿಯ ರಾಸಾಯನಿಕವನ್ನ ಸ್ರವಿಸಿದ್ರೆ ಅದರ ವಾಸನೆ ಇಟ್ಕೊಂಡು ಹೆಣ್ಣು ಹುಳುಗಳು ಅದರ ಬಳಿಗೆ ಬರ್ತವೆ. ಅಥವಾ ಕೆಲವು ಕೀಟಗಳಲ್ಲಿ ಏನಾಗ್ತದೆ, ಹೆಣ್ಣೆ ಈ ತರದ ರಾಸಾಯನಿಕವನ್ನು ಸ್ರವಿಸ್ತಾ ಇರ್ತದೆ, ಅದರ ವಾಸನೆಯ ಜಾಡು ಹಿಡಿದು ಗಂಡು ಹುಳುಗಳು ಅಲ್ಲಿಗೆ ಬರ್ತಾ ಇರ್ತವೆ. ಇದರಲ್ಲಿ ಹೆಣ್ಣು ಅಥವಾ ಗಂಡು ಯಾವ್ದು ಈ ತರ ಫೆರಮೋನ್ ಸುರಿಸ್ತದೆ ಅಂತ ಅಂದ್ರೆ ಆಯಾ ಕೀಟಗಳಿಗನುಸಾರವಾಗಿ ಯಾವ ರೀತಿಯ ಫೆರಮೋನ್ ಅದು, ಅದರ ರಾಸಾಯನಿಕ ಅಂಶಗಳೇನು ಅಂತ ತಿಳ್ಕೊಂಡು ಅದೇ ತರದ ರಾಸಾಯನಿಕ ವಸ್ತುಗಳನ್ನು ಕೃತಕವಾಗಿ ಅಂದ್ರೆ ಸಿಂಥೆಟಿಕ್ ಕೆಮಿಕಲ್ ಅನಾಲಾಗ್ಸ್ ಅದೇ ಗುಣಗಳನ್ನು ಹೊಂದಿರ್ತದೆ, ಅದನ್ನು ಕೃತಕವಾಗಿ ಲ್ಯಾಬೊರೇಟರಿಗಳಲ್ಲಿ ತಯಾರು ಮಾಡ್ತಾರೆ. ಈಗ ಹೆಣ್ಣು ಕೀಟ ಸ್ರವಿಸ್ತಕ್ಕಂತ ಫೆರಮೋನ್ ಅನ್ನ ತಕೊಂಡು ಅಂತದೇ ಅನಾಲಾಗ್ಸ್ ಅಂತದೇ ಕೃತಕವಾಗಿ ತಯಾರು ಮಾಡಿಕೊಂಡು ಬಳಸಿ ಬೆಲೆಗಳಲ್ಲಿ ಇಟ್ಟರೆ ಅಲ್ಲಿ ಗಂಡು ಕೀಟಗಳನ್ನ ಆಕರ್ಷಣೆ ಮಾಡ್ತದೆ. ಅಥವಾ ಗಂಡು ಕೀಟಗಳು ಸುರಿಸ್ತಕ್ಕಂಥದ್ದನ್ನ ಮಾಡಿದಾಗ ಅಲ್ಲಿ ಹೆಣ್ಣು ಕೀಟಗಳನ್ನ ಆಕರ್ಷಣೆ ಮಾಡ್ತಕ್ಕಂತ ಸಾಧ್ಯತೆ ಇರ್ತದೆ. ಇದಲ್ದೆ ಫುಡ್ ಲೂರ್ ಅಂತ ಇದೆ, ಯಾವ ಆಹಾರವನ್ನು ಅವು ಬಹಳ ಇಷ್ಟಪಡ್ತವೆ ಅದೇ ಆಹಾರದ ವಾಸನೆ ಇರ್ತಕ್ಕಂತ ಕೆಮಿಕಲ್ ಅನ್ನು ತಯಾರು ಮಾಡಿಕೊಂಡು ಅವನ್ನ ಈ ಬಲೆಗಳಲ್ಲಿ ಉಪಯೋಗಿಸಿದಾಗ ಅಲ್ಲಿ ಹೆಣ್ಣು ಆಗಿರ್ಬೋದು ಅಥವಾ ಗಂಡು ಕೀಟಗಳಾಗಿರ್ಬೋದು ಎಲ್ಲವೂ ಕೂಡ ಈ ಬಲೆಗಳಿಗೆ ಬಂದು ಬೀಳ್ತವೆ. ಹಾಗಾಗಿ ಆಯಾ ಕೀಟದ ಮೇಲೆ ಆಮೇಲೆ ನಾವಲ್ಲಿ ಆಕರ್ಷಕವನ್ನು ಯಾವ ಬಳಸ್ತೀವೋ ಅದ್ರ ಮೇಲೆ ಕೆಲವು ಕಡೆ ಹೆಣ್ಣುಗಳು ಬರ್ಬೋದು, ಗಂಡುಗಳು ಬರ್ಬೋದು, ಅಥವಾ ಹೆಣ್ಣು ಗಂಡು ಎರಡೂ ಕೂಡ ಇರಬಹುದು. ಈ ರೀತಿ ಈ ಕೀಟಾಕರ್ಷಕ ಬಲೆಗಳು ಪ್ರಯೋಜನಕಾರಿ ಆಗಿರ್ತವೆ. ಹಾಗೆ ನಾವು ಇತಿಹಾಸವನ್ನ ನೋಡೋದಾದ್ರೆ ಇವು ಸುಮಾರು 17ನೇ ಶತಮಾನದಲ್ಲಿನೆ ಈ ತರ ಕೀಟಗಳಲ್ಲಿ ಒಂದು ಸಂವಹನ ಕ್ರಿಯೆ ಇದೆ ಅಂತ. ಆದರೆ 19ನೇ ಶತಮಾನದಲ್ಲಿ ಅದು 1950ರಲ್ಲಿ ಒಬ್ರು ಜರ್ಮನ್ ವಿಜ್ಞಾನಿ ಬುಟೆನೋಟ್ ಅಂತ, ಅವರು ಮೊಟ್ಟ ಮೊದಲನೇದಾಗಿ ರೇಷ್ಮೆ ಹುಳುಗಳಲ್ಲಿ ಅವು ಸ್ರವಿಸ್ತಕ್ಕಂತ ಈ ತರದ ಪೆರಮೋನ್ ಅನ್ನ ಅನಲೈಸ್ ಮಾಡ್ತಾರೆ. ಅದರ ನಂತರ ಹೆಚ್ಚು ಹೆಚ್ಚು ಬಳಕೆಗೆ ಬರ್ತವೆ ಈ ತರದ ಬೆಲೆಗಳೇನಿದ್ದಾವೆ. ಈ ಬೆಲೆಗಳನ್ನ ನಾವು ಬರೀ ಕೀಟ ನಿಯಂತ್ರಣಕ್ಕೆ ಒಂದಕ್ಕೆ ಬಳಸ್ತೇವೆ ಅಂತ ಅಲ್ಲ, ಕೆಲವೊಮ್ಮೆ ನಮ್ಮ ಜಮೀನುಗಳಲ್ಲಿ ಅಥವಾ ನಮ್ಮ ಬೆಳೆಗಳಲ್ಲಿ ಹುಳುಗಳ ಸಂಖ್ಯೆ ಇನ್ಸೆಕ್ಟ್ ಪೆಸ್ಟ್ ಅಂತ ಏನಿರ್ತದೆ ಇವುಗಳ ಸಂಖ್ಯೆ ಯಾವಾಗ ಹೆಚ್ಚಾಗ್ತಾ ಇದೆ, ಯಾವಾಗ ನಾವು ಕೀಟ ನಿಯಂತ್ರಣಗಳನ್ನು ಕೈಗೊಳ್ಬೇಕು ಅಂತ ಇದನ್ನ ಮಾನಿಟರಿಂಗ್ ಮಾಡೋದು ಅಂತ ಹೇಳ್ತೇವೆ. ಯಾವ ಟೈಮ್ನಲ್ಲಿ ನಾವು ಸಿಂಪರಣೆಗೆ ಹೋಗ್ಬೇಕು ಅಥವಾ ಬೇರೆ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದಕ್ಕೆ ಅಂದ್ರೆ ಏನು ಪ್ರೌಢ ಕೀಟಗಳು ಹೆಚ್ಚು ಹೆಚ್ಚು ಬರ್ತಾ ಇರ್ತವೆ, ಅವಾಗ ಅವು ಹೆಚ್ಚು ಸಂಖ್ಯೆಯಲ್ಲಿ ಮೊಟ್ಟೆಯನ್ನು ಇರ್ತವೆ, ಆ ನಂತರ ಆ ಮೊಟ್ಟೆಯಿಂದ ಮರಿ ಬರ್ತಕ್ಕಂತ ಸಂಖ್ಯೆನೂ ಹೆಚ್ಚಾಗ್ತಾ ಇರ್ತದೆ. ಹೌದು, ಅಂದ್ರೆ ನಮಗೆ ಬೆಳೆ ಯಾವ ಹಂತದಲ್ಲಿ ಅಥವಾ ಯಾವ ದಿನಗಳಲ್ಲಿ ಹೆಚ್ಚು ಪ್ರೌಢ ಕೀಟಗಳು ಬರ್ತಾ ಇದ್ದಾವೆ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕು. ಹೌದು, ಅದನ್ನ ನಾವು ಮಾನಿಟರಿಂಗ್ ಅಂತ ಹೇಳಿ, ಹಾಗೆ ಮಾನಿಟರಿಂಗ್ ಮಾಡ್ಲಿಕ್ಕೂ ಕೂಡ ಈ ಬೆಲೆಗಳನ್ನ ನಾವು ಬಳಸಬಹುದು. ಅಂದ್ರೆ ಹೆಚ್ಚು ಸಂಖ್ಯೆಯಲ್ಲೆಲ್ಲ ಅಲ್ಲೊಂದ್ ಇಲ್ಲೊಂದಿಟ್ರೆ ನಮಗೊಂದು ಸೂಚನೆಯನ್ನು ಕೊಡ್ತದೆ, ಯಾವಾಗ ಹೆಚ್ಚು ಹೆಚ್ಚು ಬೆಳಕು ಪ್ರಾರಂಭ ಆಗುವ ಅದು ನಮಗೆ ಒಂದು ಇಂಡಿಕೇಶನ್, ಓಕೆ ಈಗ ಹೆಚ್ಚು ಸಂಖ್ಯೆಯಲ್ಲಿ ಪ್ರೌಢ ಕೀಟಗಳು ಬಂದು ಬೀಳ್ತಿದ್ದಾವೆ, ಇಷ್ಟು ದಿನದಲ್ಲಿ ಇನ್ನು ಬೆಳೆಗಳ ಮೇಲೆ ಅದರ ಹಾನಿ ಹೆಚ್ಚಾಗಬಹುದು. ಅದರಲ್ಲೂ ಮರಿ ಹುಳುವಿನ ಹಂತ ಈಗ ಅದು ಮೊಟ್ಟೆ ಇಡಬಹುದು, ಜೀವನ ಕ್ರಮ ಅಧ್ಯಯನ ಮಾಡಿರ್ತೇವಲ್ಲ ಅವ್ ಗೊತ್ತಾಗ್ತದೆ ಇವಾಗ ಪ್ರೌಢ ಕೀಟಗಳು ಬಂದ್ರೆ ಅದು ಇಂತಿಷ್ಟು ದಿನದಲ್ಲಿ ಮೊಟ್ಟೆಗಳನ್ನ ಇಡ್ತದೆ, ಮೊಟ್ಟೆ ಅವಧಿ ಇಷ್ಟು ದಿವಸ ಇರ್ತದೆ, ಆ ಮೊಟ್ಟೆ ಅವಧಿ ಆದ ನಂತರ ಮರಿ ಹುಳುಗಳು ಇರ್ತವೆ. ಮರಿ ಹುಳುಗಳು ಸರಿಯಾಗಿ ಅದೇ ವೇಳೆಗೆ ನಾವು ಕ್ರಮಗಳನ್ನು ತಗೊಂಡ್ರೆ ಬಹಳ ಸುಲಭದಲ್ಲಿ ಅವುಗಳ ನಿರ್ವಹಣೆಯನ್ನು ಮಾಡಬಹುದು. ಈ ತರದ ಯೋಜನೆಗಳನ್ನ ಹಾಕೊಳ್ಳಿಕ್ಕೆ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಈ ಮಾನಿಟರಿಂಗ್ ಅಂತ ಮಾಡ್ಲಿಕ್ಕೂ ಕೂಡ ಈ ಬೆಲೆಗಳನ್ನು ಬಳಸ್ಕೊಳ್ತೇವೆ. ಇನ್ನೊಂದು ಮಾಸ್ ಟ್ರ್ಯಾಪಿಂಗ್ ಅಂತ ಹೇಳಿ ಸಾಮೂಹಿಕವಾಗಿ ಅವನ್ನ ಹಿಡಿದಾಗ್ತಕ್ಕಂಥದ್ದು, ಅಂದ್ರೆ ಇದೇ ಬೆಲೆಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಬೆಳೆಗಳಲ್ಲಿ ಹಾಕ್ಬೇಕು. ಹೆಚ್ಚು ಸಂಖ್ಯೆಯಲ್ಲಿ ಹಾಕಿದಾಗ ಏನಾಗ್ತದೆ, ಎಲ್ಲ ಪ್ರೌಢ ಕೀಟಗಳು ಬಹಳಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಬಂದು ಬೀಳ್ತಾ ಹೋಗ್ತವೆ. ಇದ್ದಾಗ ಗಂಡು ಕೀಟನೇ ಇರಲಿ ಅಥವಾ ಹೆಣ್ಣು ಕೀಟನೇ ಇರಲಿ, ಗಂಡು ಕೀಟಗಳನ್ನೇ ಆಕರ್ಷಣೆ ಮಾಡಿ ಸಾಕಷ್ಟು ಸಂಖ್ಯೆಯಲ್ಲಿ ನಾಶ ಮಾಡಿದಾಗ ಬೆಳೆಯ ಪರಿಸರದಲ್ಲಿ ಆ ಪ್ರಭೇದದ ಗಂಡು ಪ್ರೌಢ ಕೀಟಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗ್ತದೆ. ಹೆಣ್ಣು ಪ್ರೌಢ ಕೀಟಗಳು ಇದ್ರೂ ಕೂಡ ಅವುಗಳಿಗೆ ಮಿಲನ ಹೊಂದಲಿಕ್ಕೆ ಗಂಡು ಪ್ರೌಢ ಕೀಟಗಳ ಲಭ್ಯತೆ ಇರೋದಿಲ್ಲ, ಮೊಟ್ಟೆ ಇಡ್ಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಬರೋದಿಲ್ಲ. ಮೊಟ್ಟೆಯನ್ನ ಇಟ್ಟರೂ ಕೂಡ ಅವನ್ನ ಅನ್ಫರ್ಟೈಲ್ ಅಥವಾ ಸ್ಟೆರೈಲ್ ಮೊಟ್ಟೆಗಳು ಅಂತ ಹೇಳ್ತಾರೆ, ಫಲವತ್ತಲ್ಲದೆ ಇರ್ತಕ್ಕಂತ ಮೊಟ್ಟೆಗಳನ್ನ ಇಡ್ತದೆ, ಆ ಮೊಟ್ಟೆಗಳಿಂದ ಮರಿಗಳು ಬರೋದಿಲ್ಲ. ಹೌದು, ಹಾಗಾಗಿ ಆ ಹಂತ ಅಲ್ಲಿಗೆ ಮುಗಿದೋಗ್ಬಿಡ್ತದೆ, ಗಂಡು ಹುಳುಗಳನ್ನ ನಾಶ ಮಾಡಿ. ಹೆಣ್ಣು ಹುಳುಗಳು ಅಟ್ರಾಕ್ಟ್ ಆಗಿ ಅಲ್ಲಿ ಸಾಯ್ತಾ ಇದ್ದಾವೆ ಅಂತ ಅಂದ್ರೆ ಇನ್ನಲ್ಲಿ ಮೊಟ್ಟೆ ಇಡ್ಲಿಕ್ಕೆನೆ ಹುಳುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಹಾಗಾಗಿ ಈಗಾಗಲೇ ನಾನೊಂದು ಹೇಳಿದೆ, ಅವುಗಳ ಮೊಟ್ಟೆ ಇಡೋ ಸಾಮರ್ಥ್ಯ ಹೆಚ್ಚು, ಒಂದು ಪ್ರೌಢ ಕೀಟವನ್ನು ನಾವು ಹಿಡಿದಾಕಿದ್ರೆ ಸುಮಾರು 300ವರೆಗೂ ಅವರೇ ಮರಿ ಹುಳುಗಳ ಸಂಖ್ಯೆಯನ್ನು ನಾವು ಕಡಿಮೆ ಮಾಡಿದಂಗಾಗ್ತದೆ. ಕೀಟಗಳ ಮೊಟ್ಟೆ ಇಡುವ ಸಾಮರ್ಥ್ಯದ ಬಗ್ಗೆ ಮಾತಾಡುವಾಗ ಇನ್ನೊಂದು ಅಂಶವನ್ನ ಹೇಳ್ತಾರೆ, ಏನಂತ ಅಂದ್ರೆ ಬರೀ ಎರಡೇ ಎರಡು ಪತಂಗಗಳು ಮೇಟ್ ಆದ್ರೆ ಅವುಗಳ ಜೀವನ ಚಕ್ರ ಅದರ ಅವಧಿ ಒಂದು 25-30 ದಿವಸ ಅಂತ ಅಂದಾಜು ಮಾಡ್ಕೊಂಡ್ರು, ಅವು ಸರಾಸರಿ 200 ಮೊಟ್ಟೆಗಳನ್ನ ಇಟ್ಟರೆ ಆ 200 ಮೊಟ್ಟೆಗಳಲ್ಲಿ ಸುಮಾರು 100 ಮೊಟ್ಟೆಗಳು ಬದುಕಿದ್ರು ಸಾಕು, ಆ 100ರಲ್ಲಿ 50 ಹೆಣ್ಣು 50 ಗಂಡು ಬಂದ್ರು ಅದು ಮತ್ತೆ ಇನ್ನೊಂದು 25-30 ದಿವಸದಲ್ಲಿ ಹೂವು ತಯಾರಾಗ್ತವೆ ಮೊಟ್ಟೆ ಇಡ್ಲಿಕ್ಕೆ. ಅವು ಮತ್ತೆ ಇದೇ ಪ್ರಮಾಣದಲ್ಲಿ ಮೊಟ್ಟೆ ಇಡ್ತಾ ಹೋದ್ರೆ ಸುಮಾರು 1 ವರ್ಷದ ಅವಧಿಯಲ್ಲಿ ಬರೀ ಈ ಎರಡೇ ಎರಡು ಪ್ರೌಢ ಕೀಟಗಳು ಏನಿದ್ವು ಇವು ಪೂರ್ತಿ ಭೂಮಿಯ ಮೇಲ್ಭಾಗ ಏನಿದೆ ನೀರಿನಿಂದ ಆವೃತವಾಗಿ ಇರದೇ ಇರತಕ್ಕಂತ ಪ್ರದೇಶ ಏನಿದೆ ಅದನ್ನ ಪೂರ್ತಿಯಾಗಿ ಕವರ್ ಮಾಡುವಷ್ಟು ಮಾತುಗಳನ್ನು ಬೆಳೆಸ್ತಕ್ಕಂತ ಸಾಮರ್ಥ್ಯ ಇದೆ ಅಂತ ಒಂದು ಅಂದಾಜು ಮಾಡ್ತಾರೆ. ಆದ್ರೇನು ನಿಸರ್ಗದಲ್ಲಿ ಆ ರೀತಿ ನಡೆಯೋದಿಲ್ಲ, ಯಾಕಂದ್ರೆ ಇದನ್ನ ತಿಂದು ಬದುಕ್ತಕ್ಕಂತ ಬೇರೆ ಕೀಟಗಳು, ಆಮೇಲೆ ಎಲ್ಲಾ ಸಮಯದಲ್ಲೂ ಅದಕ್ಕೆ ಸೂಕ್ತ ವಾತಾವರಣ ಇರದೇ ಇರಬಹುದು. ನಿಜ, ಈ ಎಲ್ಲ ಕಾರಣಗಳಿಂದ ಆ ರೀತಿಯ ಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ ಅಂತ ಅಂದ್ರೆ ಕೂಡ ನಮ್ಮ ಬೆಳೆಗಳನ್ನು ನಾಶ ಮಾಡತಕ್ಕಂತದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅವುಗಳು ವೃದ್ಧಿ ಆಗ್ತಕ್ಕಂತ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಿ ನಾವು ಪ್ರೌಢ ಕೀಟಗಳನ್ನ ಹಿಡಿದು ನಾಶ ಮಾಡ್ಲಿಕ್ಕೆ ಸಾಧ್ಯನೋ ಅದನ್ನ ನಾಶ ಮಾಡಬೇಕು. ನಿಜ, ಕೊಡಗಿನ ಪ್ರದೇಶದಲ್ಲಿ ಕೀಟಗಳ ನಿಯಂತ್ರಣದಲ್ಲಿ ಬಳಸ್ತಕ್ಕಂತ ಬೆಳೆಗಳ ಬಗ್ಗೆ ಹೇಳೋದಾದ್ರೆ ಕಿತ್ತಳೆಯಲ್ಲಿ ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ಹಣ್ಣಿನ ಬೆಳೆಗಳು, ಮಾವು ಇರಬಹುದು, ಮಾವಿನಲ್ಲೂ ಕೂಡ ಬರ್ತದೆ ಈ ಹಣ್ಣಿನ ನೊಣಗಳು. ಕಾಯಿ ಇರುವಾಗಲೇ ಹಣ್ಣೇನು ಬೆಳೀತಾ ಇರ್ತದೆ, ಬೆಳವಣಿಗೆಯ ಹಂತದಲ್ಲಿ ಪ್ರೌಢ ಕೀಟ ಬಂದು ಅಲ್ಲಿ ಮೊಟ್ಟೆಗಳನ್ನ ಇಡ್ತದೆ, ಹಣ್ಣಿನಲ್ಲಿ ಒಂದು ಸಣ್ಣ ರಂಧ್ರ ಮಾಡಿ ಬರ್ತದೆ. ಅಲ್ಲೇ ಇದ್ದಂತ ಮೊಟ್ಟೆಯಿಂದ ಮರಿ ಹುಳು ಬಂದು ಅಲ್ಲಿ ಹಣ್ಣಿನ ತಿರುಳುಗಳನ್ನೆಲ್ಲ ತಿನ್ಕೊಂಡು ಬೆಳೀತದೆ. ಬೆಳೆದು ಮರಿ ಹುಳುವಿನ ಬೆಳವಣಿಗೆ ಹಂತ ಮುಗಿದ್ಮೇಲೆ ಇನ್ನು ಕೋಶಾವಸ್ಥೆಗೆ ಹೋಗ್ಬೇಕು ಅಂದಾಗ ಹಾಗೆ ಹಣ್ಣಿನಿಂದ ಹೊರಗಡೆ ಬಂದು ನೆಲಕ್ಕೆ ಬೀಳ್ತದೆ. ನೆಲಕ್ಕೆ ಬಿದ್ದು ನೆಲದಲ್ಲಿ ಕೋಶಾವಸ್ಥೆಗೆ ಹೋಗ್ತದೆ. ಮತ್ತ ಮಣ್ಣಿನಿಂದ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥದ್ದು ಪ್ರೌಢ ಕೀಟವಾಗಿ ಹೊರಗಡೆ ಬರ್ತದೆ. ಇದು ಅದರ ಜೀವನ ಚಕ್ರ. ಅದರ ನಿಯಂತ್ರಣಕ್ಕೆ ಬೇರೆ ಬೇರೆ ಕ್ರಮಗಳಿದಾವೆ. ಒಂದು ಕ್ರಮ ಈ ಪ್ರೌಢ ಕೀಟಗಳನ್ನ ಆಕರ್ಷಣೆ ಮಾಡಿ ಸಾಯಿಸ್ತಕ್ಕಂಥದ್ದು. ಯಾಕಂದ್ರೆ ಅದು ಹೋಗಿ ಅಲ್ಲಿ ಮೊಟ್ಟೆ ಇಟ್ಟಿಲ್ಲ ಅಂತ ಅಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಬಾಧೆ ಕಡಿಮೆ ಆಗ್ತದೆ ಅಂತ ಅದಕ್ಕೆ ಉಪಯೋಗಿಸ್ತೇವೆ ಈ ಫೆರಮೋನ್ ಕಿತ್ತಳೆಯಲ್ಲಿ. ಆಮೇಲೆ ಹಾಗೆ ಈ ಕಾಫಿಯಲ್ಲಿ ಬೆರಿ ಬೋರರ್ ಹಣ್ಣು ಕೊರಕದ ಸಾವಳಿಯ ನಿಯಂತ್ರಣಕ್ಕೂ ಕೂಡ ನಾವಿಲ್ಲಿ ಬಳಸ್ತೇವೆ. ಕಾಫಿಯ ಇನ್ನೊಂದು ಪ್ರಮುಖ ಕೀಟ ಬಿಳಿ ಕಾಂಡ ಕೊರಕ, ಅದರ ನಿಯಂತ್ರಣಕ್ಕೆ ಕೂಡ ಬಳಸ್ತೇವೆ. ಭತ್ತದಲ್ಲಿ ಕಾಂಡ ಕೊರಕದ ನಿಯಂತ್ರಣಕ್ಕೆ, ಭತ್ತದಲ್ಲಿ ಬರ್ತಕ್ಕಂತ ಇನ್ನೊಂದು ಕೀಟ ಈ ಕಂಬಳಿ ಹುಳು ಇದೆ, ಕಂಬಳಿ ಹುಳುವಿನ ನಿಯಂತ್ರಣಕ್ಕೂ ಕೂಡ ಈ ರೀತಿಯ ಬಲೆಗಳನ್ನ ನಾವು ಬಳಸ್ತೇವೆ. ತರಕಾರಿಗಳಲ್ಲಿ ಕೂಡ ಇದೆ, ಲಿಂಗಾಕರ್ಷಕ ಬಲೆಗಳಲ್ಲದೇನೆ ಸ್ಟಿಕ್ಕಿ ಟ್ರ್ಯಾಪ್ಗಳು ಕೂಡ ಇದ್ದಾವೆ ರಸ ಹೀರುವ ಕೀಟಗಳಿಗೆ. ಈ ರೀತಿ ಹಾಗೆ ಈ ಸಣ್ಣ ಗಾತ್ರದ ರಸ ಹೀರುವ ಕೀಟಗಳು ಹಾಪರ್ಸ್ ಅಂತ ಹೇಳ್ತೇವೆ, ಜಿಗಿ ಹುಳುಗಳು, ಅವುಗಳ ನಿಯಂತ್ರಣಕ್ಕೆ ಕೆಲವೊಮ್ಮೆ ಬರೀ ಹಾಗೆ ಸ್ಟಿಕ್ಕಿ ಟ್ರ್ಯಾಪ್ಸ್ ಯಾವುದೇ ಫೆರಮೋನ್ ಇಲ್ಲದೆ ಇದ್ರೂ ಕೂಡ ಒಂದು ಹಳದಿ ಬಣ್ಣಕ್ಕೆ ಅವು ಆಕರ್ಷಣೆಯನ್ನು ಹೊಂದುತ್ತವೆ. ಹಾಗಾಗಿ ಏನ್ ಮಾಡ್ತಾರೆ, ಬಹಳಷ್ಟು ಜನ ರೈತರು ಸ್ಥಳೀಯವಾಗಿನೇ ತಯಾರು ಮಾಡ್ಕೊಳ್ತಾರೆ ಆ ಟ್ರ್ಯಾಪ್ಗಳನ್ನು, ಅದರಲ್ಲೂ ಈ ತರಕಾರಿ ಬೆಳೆಗಳಲ್ಲಿ. ಹೇಗೆ ಅಂದ್ರೆ ಈ ನೀರಿನ ಪ್ಲಾಸ್ಟಿಕ್ ಬಾಟ್ಲುಗಳು ವೇಸ್ಟ್ ಆಗಿ ಹೋಗ್ತಾ ಇರ್ತವೆ, ಅವಕ್ಕೆನೆ ಸ್ವಲ್ಪ ಹಳದಿ ಬಣ್ಣದ ಪೇಂಟ್ ಮಾಡ್ಕೊಳ್ತಾರೆ. ಆಮೇಲೆ ಅದಕ್ಕೇನ್ ಮಾಡ್ತಾರೆ, ಸ್ವಲ್ಪ ಏನಾದ್ರೂ ಸ್ಟಿಕ್ಕಿ ಮಟೀರಿಯಲ್ ಅಂಟಿನಂತಹ ಪದಾರ್ಥ, ಈ ಗ್ರೀಸ್ ಇರ್ಬೋದು ಅಥವಾ ಆಯಿಲ್, ಸ್ವಲ್ಪ ಗಟ್ಟಿ ಇರೋ ಆಯಿಲ್ ಇರ್ಬೋದು, ಹರಳೆಣ್ಣೆ ಹಚ್ಚೋದಿದೆ, ಹರಳೆಣ್ಣೆ ಹಚ್ಚೋದು, ಈ ತರದ ಆಯಿಲ್ ಅನ್ನ ಅದಕ್ಕೆ ಈಗೇನು ಬಣ್ಣ ಹಚ್ಚಿ ಇಟ್ಕೊಂಡಿರ್ತಾರೆ ಹಳದಿ, ಅದಕ್ಕೇನೆ ಲೇಪ್ಸ್ ಅದು, ಅದ ಗ್ರೀಸ್ ಈ ಗಿರಣಿಗಳಲ್ಲಿ ಅಲ್ಲೆಲ್ಲ ಬಳಕೆ ಮಾಡಿದ್ದು, ಮೋಟರ್ಗಳಲ್ಲಿ ಬಳಕೆ ಮಾಡಿದ್ದಿರ್ತಾರೆ, ಅದನ್ನೇ ತಗೊಂಡ್ಬಂದು ಮೆತ್ತಾರೆ. ಅದಕ್ಕೆ ಅಂತ ಟ್ರ್ಯಾಪ್ಗಳನ್ನ ಅಲ್ಲೆಲ್ಲ ಒಂದು ಬಾಟ್ಲುಗಳನ್ನು ಕೋಲಿಗೆ ಸಿಕ್ಕಿಸ್ಬಿಟ್ಟು ಆ ಬೆಳೆಯ ಮಧ್ಯೆ ಅಲ್ಲಿ ಅಲ್ಲಲ್ಲಿ ಒಂದೊಂದು ಹಾಕ್ತಾರೆ, ತುಂಬಾ ಖರ್ಚು ಕಡಿಮೆ, ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲಿ ಹಾಕ್ಬಹುದು. ಹೌದು, ಅವು ಹಾರಾಡ್ತಾ ಇರುವಾಗ ಇದು ಸ್ವಲ್ಪ ಹಳದಿ ವರ್ಣದ ಇರೋದ್ರಿಂದ ಅಲ್ಲಿ ಬಂದು ಕಚ್ಚಿಕೊಳ್ತವೆ, ಅಲ್ಲಿ ಅಂಟಿಕೆ ಮಾಡ್ತವೆ ಅಂಟಿನಂತಹ ಪದಾರ್ಥ ಇರೋದ್ರಿಂದ. ಹೀಗೆ ತರಕಾರಿ ಬೆಳೆಗಳಲ್ಲಿ ಕೂಡ ಬಳಕೆಯನ್ನು ಮಾಡ್ತಾರೆ. ಇನ್ನು ಬೆಳಕಿನ ಬಲೆಗಳು ಲೈಟ್ ಟ್ರ್ಯಾಪ್ಸ್ ಅಂತ ಅನ್ಕೊಂಡು, ಲೈಟ್ ಟ್ರ್ಯಾಪ್ಸ್ ಯಾವ ಕೀಟಗಳು ಬೆಳಕಿಗೆ ಆಕರ್ಷಣೆಯನ್ನು ಹೊಂದುತ್ತಾವೋ ಅಂತ ಕೀಟಗಳಿಗೆ ಬೆಳಕಿನ ಬಲೆಗಳನ್ನು, ಅಂದ್ರೆ ಅಲ್ಲೇನು ಒಂದು ಬೆಳಕಿನ ಮೂಲ ಇರ್ತದೆ, ಒಂದು ಲೈಟ್ ಇರ್ಬೋದು, ಆ ಲೈಟಿನ ಕೆಳಗೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿರೋದು, ಆ ನೀರಲ್ಲಿ ಸೋಪ್ ವಾಟರ್ ಯೂಸ್ ಮಾಡ್ತಾರೆ ಅಥವಾ ಸ್ವಲ್ಪ ಸೋಪಿನ ದ್ರಾವಣವನ್ನು ಅದರಲ್ಲಿ ಸೇರಿಸೋದು ಅಥವಾ ಯಾವ್ದಾದ್ರು ಒಂದು ಎಣ್ಣೆಯನ್ನು ಸೇರಿಸೋದು, ಅದರಲ್ಲಿ ಸೀಮೆ ಎಣ್ಣೆ, ಸೀಮೆ ಎಣ್ಣೆನೆ ಆಗಿ ಅಂದ್ರೆ ಯಾವ್ದಾದ್ರು ಎಣ್ಣೆ ಆದ್ರೂ ಆಗ್ತದೆ. ಯಾಕಂದ್ರೆ ಕೀಟಗಳು ಎಣ್ಣೆಯುಕ್ತ ನೀರಿನಲ್ಲಿ ಬಿದ್ದಾಗ ಅವುಗಳ ಉಸಿರಾಟದ ರಂಧ್ರಗಳು ಮುಚ್ಚಿಕೊಳ್ಳುತ್ತವೆ, ಮುಟ್ಟಕ್ರಿಯೆ ಅವಕ್ಕೆ ನಡೆಯೋದಿಲ್ಲ, ಹಾಗಾಗಿ ಸತ್ತೋಗ್ತವೆ. ಬೆಳಕಿಗೆ ಆಕರ್ಷಣೆ ಹೊಂದಿ ಬೆಳಕಿನ ಮೂಲದ ಹತ್ರ ಬಂದಿರ್ತವೆ, ಅದು ಹಾರಾಡ್ತಾ ಹಾರಾಡ್ತಾ ಅಲ್ಲಿ ಕೆಳಗೆ ನೀರಿನಲ್ಲಿ ಬಿದ್ರೆ ಎಣ್ಣೆ ಅಂಶ ಇರತಕ್ಕಂತ ನೀರಾಗಿರೋದ್ರಿಂದ ಅವುಗಳ ಉಸಿರಾಟದ ರಂಧ್ರಗಳು ಮುಚ್ಚಿ ಹೋಗೋದ್ರಿಂದ ಆ ಕೀಟಗಳು ಅಲ್ಲೇನೆ ಸತ್ತೋಗ್ತವೆ. ಇದೇ ತತ್ವದ ಮೇಲೆ ಈಗ ನಾನು ಕಂಬಳಿ ಹುಳು ಅಂತ ಏನ್ ಹೇಳಿದೆ, ಭತ್ತದಲ್ಲಿ ಬರ್ತಕ್ಕಂಥದ್ದು ಪತಂಗಗಳು ಮಾತ್ ಅಂತೇಳಿ ಬೆಳಕಿಗೆ ಆಕರ್ಷಣೆ ಹೊಂದತಕ್ಕಂಥವು, ಈ ಒಂದು ಆಗಸ್ಟ್ ಎರಡನೇ ವಾರದಿಂದ ಹಿಡ್ಕೊಂಡು ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಪ್ರೌಢ ಪತಂಗಗಳು ಬರ್ತಕ್ಕಂತದ್ದು. ಅವು ಮಣ್ಣಿನಲ್ಲಿ ಇರ್ತವೆ ಕೋಶಗಳು, ಅದರಲ್ಲೂ ಭತ್ತದ ಜಮೀನಿನ ಸುತ್ತ ಎಲ್ಲಿ ಬದುಗಳಿರ್ತವೆ ಬದುಗಳಲ್ಲಿ ಅಥವಾ ಬದು ಪಕ್ಕದಲ್ಲಿ ಏನಾದ್ರೂ ಖಾಲಿ ಜಮೀನಿದ್ರೆ ಅಲ್ಲಿಯೂ ಕೂಡ ಅವುಗಳ ಕೋಶಗಳಿರ್ತವೆ ಮಣ್ಣಿನಲ್ಲಿ. ಅವು ಈ ಆಗಸ್ಟ್ ಎರಡನೇ ವಾರದಿಂದ ಸೆಪ್ಟೆಂಬರ್ ಎರಡನೇ ವಾರದವರೆಗೂ ಕೋಶಾವಸ್ಥೆಯಿಂದ ಪ್ರೌಢಾವಸ್ಥೆಯಿಂದ ತಲುಪಿ ಹೊರಗೆ ಬರ್ತಾ ಇರ್ತವೆ, ಅವು ಬೆಳಕಿಗೆ ಅಟ್ರಾಕ್ಟ್ ಆಗ್ತಾ ಇರ್ತವೆ. ಅದರಲ್ಲೂ ಸಾಯಂಕಾಲದ ಟೈಮು ಒಂದು 7-10 ಗಂಟೆ ಸಮಯದಲ್ಲಿ ಅವು ಹೆಚ್ಚು ಈಚೆ ಬರ್ತವೆ ಅಂತ ಹಾರಾಡ್ಕೊಂಡು ಆ ಸಮಯದಲ್ಲಿ ನಾವು ಈ ತರದ ದೀಪಾಕರ್ಷಕ ಬಲೆ ಅಂತ ಹೇಳ್ತೇವೆ. ಏನಾದ್ರೂ ಒಂದು ದೀಪ ಇರ್ತಕ್ಕಂಥದ್ದು ಅದರ ಕೆಳಗೆ ನೀರು ಅಥವಾ ಏನಾದ್ರು ಬೇರೆ ಒಂದು ಇರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬಹುದು. ಸಾಧ್ಯ ಆದ್ರೆ ಆ ತರ ಮಾಡಬಹುದು. ಇಲ್ಲ ಇನ್ನು ಕೆಲವು ಕಡೆ ರೈತರು ಏನ್ ಮಾಡ್ತಾರೆ, ಅಲ್ಲಲ್ಲೇ ಬೆಂಕಿಯನ್ನ ಹಾಕ್ಬಿಡ್ತಾರೆ ಹಳೆ ಕಟ್ಟಿಗೆ ಇದ್ರೆ, ಅವು ಆ ಬೆಂಕಿಗೂ ಕೂಡ ಬಂದು ಬಿದ್ದು ಸಾಯ್ತಾರೆ. ಈ ಕಂಬಳಿ ಹುಳು ಏನಿದೆ ಬಹಳಷ್ಟು ಸಂಖ್ಯೆಯಲ್ಲಿ ಮೊಟ್ಟೆಗಳನ್ನ ಇಡ್ತದೆ, ಗುಂಪು ಗುಂಪಾಗಿಟ್ಟಿರ್ತದೆ. ಒಂದು ಮಾತು ಬಂದು ಅಲ್ಲಿ ಬಿತ್ತು ಅಂತ ಅಂದ್ರೆ ಎಷ್ಟೋ ಸಂಖ್ಯೆಯಲ್ಲಿ ನಾವು ಆ ಕಂಬಳಿ ಹುಳುಗಳ ಬಾಧೆಯನ್ನ ಕಡಿಮೆ ಮಾಡ್ಕೊಳ್ಬಹುದು. ಅದು ಒಂದು ದೀಪಾಕರ್ಷಕ ಬಲೆ ಅಂತ ಅದನ್ನ. ಲಿಂಗಾಕರ್ಷಕ ಬಲೆಗಳು ಅಥವಾ ಕೀಟಾಕರ್ಷಕ ಬಲೆಗಳಿದಾವಲ್ಲ ಡಾಕ್ಟ್ರೆ, ಇವು ಎಲ್ಲಿ ಲಭಿಸ್ತವೆ? ಖಾಸಗಿ ಕಂಪನಿಗಳು ಅಲ್ಲಲ್ಲೇ ತಯಾರಿಸ್ತಾರೆ ಅಂತ ಹೇಳ್ತಾ ಇದಾರೆ, ಮತ್ತೆ ಕೆಲವೊಂದು ಸಂಸ್ಥೆಗಳು ವಿತರಣೆ ಮಾಡ್ತವೆ. ನಾನು ಈ ಭತ್ತದ ಕಾಂಡ ಕೊರಕದ ಬಗ್ಗೆ ಏನ್ ಹೇಳಿದೆ ಸರ್, ಇದು ಕೃಷಿ ಇಲಾಖೆಯಲ್ಲೂ ಕೂಡ ಯೋಜನೆಗಳಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈಗ ನೀವು ಕಿತ್ತಳೆಯಲ್ಲಿ ಉಪಯೋಗಿಸ್ತಕ್ಕಂತಹದ್ದು, ಕಾಫಿ ಬೆರಿ ಬೋರರ್ಗೆ ಉಪಯೋಗಿಸ್ತಕ್ಕಂತಹದ್ದು, ಮತ್ತು ಕಾಫಿ ಬಿಳಿ ಕಾಂಡ ಕೊರಕದ ಬಗ್ಗೆ ಉಪಯೋಗಿಸ್ತಕ್ಕಂತಹದ್ದು, ಇವು ಸ್ವಲ್ಪ ಹೆಚ್ಚು ಬಳಕೆಯಲ್ಲಿ ಇದ್ದಾವೆ ಇಲ್ಲಿ. ಹೌದು, ಆದ್ರೆ ಈ ಭತ್ತದ ಕಾಂಡ ಕೊರಕದ್ದು ಅಷ್ಟೊಂದು ಬಳಕೆಯಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಕೊಡಗಿನಲ್ಲಿ ಅದರಲ್ಲೂ ಭತ್ತದಲ್ಲಿ ಕಾಂಡ ಕೊರಕದ ಬಾಧೆ ಇತ್ತೀಚಿನ ವರ್ಷದವರೆಗೂ ಅಷ್ಟು ಕಾಣ್ತಾ ಇರ್ಲಿಲ್ಲ. ಆದ್ರೆ ಈಗ ಒಂದು ಎರಡು ಮೂರು ವರ್ಷಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಬಾಧೆ ಹೆಚ್ಚು ಕಾಣ್ತಾ ಇದೆ. ಹಾಗಾಗಿ ಕೃಷಿ ಇಲಾಖೆಯಿಂದನೂ ಕೂಡ ಈ ಫೆರಮೋನ್ ಟ್ರ್ಯಾಪ್ ಗಳನ್ನ ಭತ್ತದ ಕಾಂಡ ಕೊರಕದ ನಿಯಂತ್ರಣಕ್ಕೆ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಕೆಲವು ಕಡೆ ಅದರಲ್ಲೂ ಸಾವಯವ ಕೃಷಿಯನ್ನ ಪ್ರಚುರಪಡಿಸ್ತಕ್ಕಂತ ಸಂಸ್ಥೆಗಳಿದ್ದಾವೆ, ಅವರು ಕೂಡ ಇವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಇನ್ನೂ ಹೆಚ್ಚು ಹೆಚ್ಚು ಜನ ತಗೊಳ್ತಾ ಇಲ್ಲ ಅಂತ ಸ್ಥಳೀಯವಾಗಿ ಇರ್ತಕ್ಕಂತ ವ್ಯಾಪಾರಿಗಳು ಇರ್ತಾರೆ, ಅವರು ಇನ್ನು ಅಷ್ಟೊಂದಾಗಿ ಇವನ್ನ ಸಪ್ಲೈ ಮಾಡ್ತಾ ಇಲ್ಲ. ಕಾಫಿ ಸಂಬಂಧಪಟ್ಟವಂತ ಕಾಫಿ ಮಂಡಳಿಯಲ್ಲಿ ಸಿಗ್ತಾ ಇದೆ. ಹೌದು ಹೌದು. ಇನ್ನು ತಾವು ಹೇಳಿದ್ರಿ ಕಿತ್ತಳೆ, ಮಾವು, ಬೇರೆ ಬೇರೆ ಹಣ್ಣಿನ ಬೆಳೆಗಳಲ್ಲಿ ಹಾಗೆ ತರಕಾರಿಗಳಲ್ಲಿ ಬರುವ ಕೆಲವು ಕೀಟಗಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಆ ಒಂದು ಬಲೆಗಳು ಎಲ್ಲಿ ಸಿಗ್ಬಹುದು, ಹೇಗೆ ವ್ಯವಸ್ಥೆ ಇದೆ? ಇವು ಕೂಡ ಕೆಲವೇ ಕೆಲವು ಅಂಗಡಿಗಳಲ್ಲಿ, ಅದರಲ್ಲೂ ಸಾವಯವ ಕೃಷಿ ಪ್ರಚಾರ ಮಾಡ್ತಕ್ಕಂತ ಗುಂಪುಗಳು ಏನಿರ್ತವೆ ಅವರು ತರಿಸ್ಕೊಳ್ಬಹುದು. ಅಂದ್ರೆ ಇಲ್ಲಿ ಕೊಡಗಿನಲ್ಲಿ ಅಲ್ಲದೆ ಇದ್ರು ಪಕ್ಕದ ಜಿಲ್ಲೆಗಳಿಂದ ತರಿಸ್ಕೊಳ್ಬಹುದು, ಅಲ್ಲಿ ಮಾರಾಟ ಮಾಡ್ತಾರೆ. ಇವನ್ ಏನು ಈ ಕೃಷಿ ಪರಿಕರಗಳು ಅಥವಾ ಬೀಜ ಗೊಬ್ಬರ ಅಂಗಡಿಗಳಲ್ಲಿ ಇರ್ತವೆ, ಅಲ್ಲೇ ಕೂಡ ಇವನ್ನ ಸಪ್ಲೈ ಮಾಡ್ತಾರೆ. ಇಲ್ಲಿ ಕೆಲವು ಖಾಸಗಿ ಕಂಪನಿಗಳು ಕೂಡ ಇದಾವೆ, ಅಲ್ಲಿಗೆ ನಾವು ಬರೆದು ಪೋಸ್ಟ್ ಮುಖಾಂತರನು ಕೂಡ ತರಿಸ್ಕೊಳ್ಬಹುದು. ಕೃಷಿ ವಿಶ್ವವಿದ್ಯಾಲಯಗಳು ಅಥವಾ ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯಗಳು, ತೋಟಗಾರಿಕೆ ವಿಶ್ವವಿದ್ಯಾಲಯ ಇವೆಲ್ಲ ಅವರ ಮುಖ್ಯ ಸ್ಥಳದಲ್ಲಿ ಅಥವಾ ಕೇಂದ್ರೀಯ ಸ್ಥಳದಲ್ಲಿ ಇವುಗಳನ್ನ ಅಭಿವೃದ್ಧಿಪಡಿಸೋದು. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಜೈವಿಕ ನಿಯಂತ್ರಣ ಕ್ರಮಕ್ಕೆ ಏನೇನು ಬೇಕಾಗ್ತವೆ, ಕೆಲವು ರೋಗ ಕಾರಕಗಳು ತಯಾರು ಮಾಡ್ತಕ್ಕಂಥದ್ದು, ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈ ಫೆರಮೋನ್ ಟ್ರ್ಯಾಪ್ ಗಳನ್ನ ಅಲ್ಲಿ ಉತ್ಪಾದನೆ ಮಾಡ್ತಾ ಇಲ್ಲ, ಬಟ್ ಎಲ್ಲಿ ಅವಶ್ಯಕತೆ ಇದೆ ಬೇಡಿಕೆಗೆ ಅನುಸಾರವಾಗಿ ತರಿಸಿ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾ ಇದೆ ವಿಶ್ವವಿದ್ಯಾಲಯದ. ಬಹಳಷ್ಟು ಲ್ಯಾಬೋರೇಟರಿಗಳಲ್ಲಿ ಬೇರೆ ಪ್ರಾಡಕ್ಟ್ ಗಳ ಲಭ್ಯತೆ ಇದೆ ಪ್ರಸ್ತುತ ಇದರಲ್ಲಿ, ಬಟ್ ಇನ್ನು ಈ ಲಿಂಗಾಕರ್ಷಕ ಬೆಲೆಗಳೇನಿದಾವೆ ಅವುಗಳನ್ನು ಇನ್ನು ಉತ್ಪಾದನೆಯನ್ನು ಮಾಡ್ತಾ ಇಲ್ಲ. ಆದ್ರೆ ಅವರಿಗೆ ತರಿಸಿ ಕೊಡ್ತಕ್ಕಂಥದ್ದು ಅಥವಾ ಸೋರ್ಸ್ ಅನ್ನು ತಿಳಿಸ್ತಕ್ಕಂತ ಒಂದು ಕಾರ್ಯ ಆಗ್ತಾ ಇದೆ. ಹತ್ತಾರು ಜನ ರೈತರು ಸೇರಿಕೊಂಡು ನಿಮ್ಮಂತವ್ರನ್ನ ಸಂಪರ್ಕ ಮಾಡಿದ್ರೆ ಅನುಕೂಲ ಆದೀತು ಅಲ್ವಾ? ಹೌದು, ಖಾಸಗಿ ಕಂಪನಿಗಳಿದ್ದಾವೆ, ಅಲ್ಲಿಗೆ ನಾವು ಅವರಿಗೆ ಸಂಪರ್ಕವನ್ನು ಕೊಡಬಹುದು, ಅಲ್ಲಿಂದ ಅವರು ತರಿಸ್ಕೊಳ್ತಾರೆ. ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕ ಮಾಡಿದ್ರು ಅವರು ಪ್ರಯತ್ನ ಮಾಡ್ತಾರೆ. ಕೇಂದ್ರ ವಿಸ್ತರಣಾ ಶಿಕ್ಷಣ ಘಟಕಗಳಾಗಲಿ ಅಥವಾ ಕೃಷಿ ಇಲಾಖೆಯಲ್ಲೂ ಕೂಡ ತೋಟಗಾರಿಕೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ತರಿಸ್ಕೊಳ್ಬಹುದು. ನಿಜ ನಿಜ ನಿಜ. ಅಂದ್ರೆ ವಿಷ ರಾಸಾಯನಿಕಗಳನ್ನೇ ನಾವು ನೆಚ್ಚಿಕೊಂಡು ಅವುಗಳನ್ನೇ ಏಕಾಏಕಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯ ಕ್ರಮಗಳನ್ನ ಅನುಸರಿಸಿದ್ರೆ ಪರಿಸರಕ್ಕೂ ಒಳ್ಳೇದು. ಅನುಸರಿಸಿದ್ರೆ ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಬಹುದು, ಪರಿಣಾಮಕಾರಿಯಾಗಿ ಕೀಟಗಳ ನಿಯಂತ್ರಣವನ್ನು ಕೂಡ ಮಾಡ್ಕೊಳ್ಬಹುದು. ಹೌದು, ಬಹಳ ವಿಸ್ತೃತವಾಗಿ ಈ ಕೀಟಾಕರ್ಷಕ ವ್ಯವಸ್ಥೆ ಬಗ್ಗೆ ಬಲೆಗಳ ಬಗ್ಗೆ ವಿಚಾರಗಳನ್ನ ತಾವು ಹಂಚಿಕೊಂಡ್ರಿ ಡಾಕ್ಟ್ರೆ. ತಮ್ಮನ್ನ ನಮ್ಮ ಕೇಳುಗರು ಆಸಕ್ತರು ಸಂಪರ್ಕ ಮಾಡಬಹುದಲ್ವಾ? ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ 9888 00 00 3 8 1 3 8 1. ನಂಬರ್ ಇನ್ನೊಂದು ಹೇಳ್ತೇನೆ, 9880 76 3 8 1. ಓಕೆ, ಧನ್ಯವಾದ ಡಾಕ್ಟ್ರೆ. ತಮಗೂ ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 15,700 ರಿಂದ 15,800 ರೂಪಾಯಿ, ಅರಬಿಕಾ ಚೆರಿ 8,000 ರಿಂದ 8,200 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 10,400 ರಿಂದ 10,600 ರೂಪಾಯಿ, ರೋಬಸ್ಟಾ ಚೆರಿ 5,600 ರಿಂದ 5,700 ರೂಪಾಯಿ. ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಕೊಡವ ಸಿರಿ ಪ್ರವಾಸದ ಅನುಭವಗಳನ್ನು ಕುರಿತು ಕೊರವಂಡ ರೇವತಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಕೊಡಗಿನ ಸೋಮವಾರಪೇಟೆಯ ಶರ್ಮಿಳಾ ರಮೇಶ್ ಅವರಿಂದ ಸಣ್ಣ ಕಥೆ ತಿಳಿಯಾದ ಮನ, ನಂತರ ಸ್ವರಚಿತ ಕವನಗಳ ವಾಚನ ಹಾಗೂ ಭಾವಗೀತೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ನಿಧನ ಸುದ್ದಿ. ಮೂಲತ್ ಮುಟ್ಲು ಗ್ರಾಮತ್ರ ಸೋಮವಾರಪೇಟೆಯಲ್ಲಿ ವಾಸಂಜ ಓಡಿಯಂಡ ಕುಂಬಿ ರಾಜು ಮಾಚಯ್ಯಂಗ ಇಂದು ಮರಣಪಟ್ಟಿತ್ತು. 63 ಬಯತ್ರ ಓಡಿಯಂಡ ರಾಜು ಮಾಚಯ್ಯಂಗಡ ಚಾವುತಡಿನ ಸೋಮವಾರಪೇಟೆ ಮನೆಯಲ್ಲಿ ಕೂಟಿತ್ತು. ನಾಳೆ ಮಜ್ಜನ ದಪನ ಕಾರ್ಯ ಸೋಮವಾರಪೇಟೆ ರಾಯಂಗಡ ತೋಟದ ನಡ್ಪಂದು ಒಕ್ಕಕಾರ ಅರಿಚಿಟ್ಟಿತ್ತು. ಮೈಸೂರು ಗೋಕುಲಂ ಸೆಕೆಂಡ್ ಸ್ಟೇಜ್ ವಾಸಂಜ ವಕೀಲ ಮೇರಿಯಂಡ ಕೆ ತಿಮ್ಮಯ್ಯ ಚಿಮ್ಮಿಯಂಗ ನಿನಾಂದು ಮರಣಪಟ್ಟಿತ್ತು. 91 ಬಯತ್ರ ಮೇರಿಯಂಡ ಕೆ ತಿಮ್ಮಯ್ಯ ಚಿಮ್ಮಿಯಂಗಡ ಆಖಿರಿ ಕಾರ್ಯ ನಾಳೆ ಮೈಸೂರಲ್ಲಿ ನಡ್ಪ. ಬಲ್ಯಮುಂಡೂರು ಕಾರಳಾನ ಗೋಣಿಕೊಪ್ಪತ್ತ ವಾಸಂಜ ಮಾಚಿಮಾಡ ಪೌತಿ ನಾಚಪ್ಪಯ್ಯಂಗಡ ಪೊಣ್ಣು ಕಮಲು ಅಯ್ಯಂಗ ಇಂದು ಮರಣಪಟ್ಟಿತ್ತು. 81 ಬಯತ್ರ ಮಾಚಿಮಾಡ ಕಮಲು ತಾಮನೆ ಸಣ್ಣುವಂಡ ಆಖಿರಿ ಕಾರ್ಯ ನಾಳೆ ಪೊಲಕ 10 ಗಂಟೆಗೆ ಗೋಣಿಕೊಪ್ಪ ಇಗ್ಗುತಪ್ಪ ಕೊಡವ ಸಂಗತ್ರ ಕ್ಯಾಕೊಳ್ಳುತ್ತಲೇ ನಡ್ಪ. ಪಾರಾಣೆ ಕೋಣಂಜಗೇರಿಲಿ ವಾಸಂಜ ಬಲ್ಯಾಟಂಡ ಪೌತಿ ಚಂಗಪ್ಪಯ್ಯಂಗಡ ಮೂವು ನಿವೃತ್ತ ಎಸ್ಪಿ ಬಲ್ಯಾಟಂಡ ಸಿ ಮಾಚಯ್ಯ ಸನ್ಯಂಗ ನಿನಾಂದು ಮರಣಪಟ್ಟಿತ್ತು. 84 ಬಾಯತ್ರ ಬಲ್ಯಾಟಂಡ ಸಿ ಮಾಚಯ್ಯ ಸನ್ಯಂಗಡ ದಪನ ಕಾರ್ಯ ನಾಳೆ ಮಜ್ಜನ ಪಾರಾಣೆ ಕೋಣಂಜಗೇರಿ ಗ್ರಾಮತ್ರ ಅಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಮೂಲತ್ ಸಣ್ಣ ಪುಳಿಕೋಟು ಗ್ರಾಮತ್ರ ಬೆಂಗಳೂರು ಮಾರ್ತಳ್ಳಿಲಿ ವಾಸಂಜ ಪೆಮ್ಮಡಿಯಂಡ ಪೌತಿ ಚುಂಡಯ್ಯ ಚೋಮಣಿಯಂಗಡ ಪೊಣ್ಣು ಪಾಲಿ ಪಾರ್ವತಿಯಂಗ ಇಂದು ಪೊಲಕ ಮರಣಪಟ್ಟಿತ್ತು. 79 ಬಯತ್ರ ಪೆಮ್ಮಡಿಯಂಡ ಪಾಲಿ ಪಾರ್ವತಿಯಂಗಡ ತಾಮನೆ ಚಿಯಕ್ಪುವಂಡ ದಪನ ಕಾರ್ಯ ನಾಳೆ ಬೆಂಗಳೂರು ಮಾರ್ತಳ್ಳಿಯಲ್ಲಿ ನಡ್ಪಾಂದು ಒಕ್ಕಕಾರ ಅರಿಚುಟ್ಟಿತು. ಸೂರ್ಲಬಿ ಕುಂಬಾರಗಡಿಗೆ ಕಾರಳಾನ ತಂಬುಕುತ್ತೀರ ಪೌತಿ ನಾಣ್ಯಪ್ಪ ಅವ್ವಿ ಅಯ್ಯಂಗಡ ಪೊಣ್ಣು ಚೋಂದಮ್ಮಯ್ಯಂಗ ಇಂದು ಪೊಲಂಜೊತೆಗೆ ಮರಣಪಟ್ಟಿತ್ತು. 66 ಬಯತ್ರ ತಂಬುಕುತ್ತೀರ ಚೋಂದಮ್ಮಯ್ಯಂಗಡ ತಾಮನೆ ಚೊಲ್ಲಂಡ ದಪನ ಕಾರ್ಯ ನಾಳೆ ಕುಂಬಾರಗಡಿಗೆ ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪಾಂದು ಒಕ್ಕಕಾರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ಸ್ ಸಿಟಿ. ಸುದ್ದಿ ಸಮಾಚಾರ ಓದಿಂಗಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ವಿಧಾನಸಭೆ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಇಕ್ಕಾಕಲೆ ಒಂಬದು ಬೈ ತಾನೆಯಿಂದ ಅಂಚೆ ಮತಪತ್ರ ಮೂಲಕ ಓಟುಡುವಕ್ಕೆ ಮಿಂಜಕ್ ಬಂದಿತ್ತು. ಇಂಡ ಮಾರಿಪತ್ ಇದೇ ಇರುವತ್ತೊಂಬದಂಜ ಬಪ್ಪ ಮೇ ಆರಂಗೆತ್ತನೆ ಮನೆ ಮನೆಗೆ ಪೋಯ್ತು ಅಂಚೆ ಮತಪತ್ರ ಮೂಲಕ ಓಟುಡುವನಿಕೆ ಮಾಡೋಣ ಎಂದು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಅಣ್ಣಿತು. ಮಡಿಕೇರಿಯ ಗಾಂಧಿ ಭವನ್ತ್ ಸೆಕ್ಟರ್ ಅಧಿಕಾರಿಯಕ್ಕ ಪಿಂಜ ಪೋಲಿಂಗ್ ಅಧಿಕಾರಿಯಕ್ಕ ಇಂದು ನಡೆದ ತರಬೇತಿ ಕಾರ್ಯಾಗಾರತ್ರ ಕೊರೋಕಾರಿಕೆ ವಹಿಸಿತ್ತು ತಕ್ಪರ್ನದು. ಕೊಡಗು ಜಿಲ್ಲೆ ಒಂಬದು ಬೈ ತಾನ್ನ 1992 ಪಿಂಜ ವಿಕಲಚೇತನಂಗ ಕೂಡ್ನನಿಕೆ 1474 ಆಳು ಉಂಡು ಚುನಾವಣಾ ಆಯೋಗತ್ರ ನಿಯಮತ್ನ ಕಡಕಾಯ್ತು ಪಾಲನೆ ಮಾಡೋಂಡು ಇಂಡ ಮೀದ ಅಧಿಕಾರಿಯ ಎಚ್ಚರತಿರೋಂಡು ಜಿಲ್ಲಾಧಿಕಾರಿ ಎಣ್ಣುಚಿ. ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ ತಕ್ ಬಂದಿತ್ತು ಒಂಬದು ವೈತ ಆನೆಯಂಗಕ್ಕ ಪಿಂಜ ಓಟುಡುವಕ್ಕ ಪೋಪಕಯ್ಯತೈಂಕ ಅಂಚೆ ಮತಪತ್ರ ಕೊಡ್ತಿತ್ತು ಓಟುಡುವಕ್ಕ ಬೋಂಡ್ಯಾನ ಕ್ರಮ ಎಡ್ತೋಂಡು ಎಣ್ಣುಚಿ. ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟನಕ್ಕೆ ಚುನಾವಣಾ ಆಯೋಗತ್ರ ನಿರ್ದೇಶನ ಕೊತ್ತನಕ್ಕೆ ಮೈಕ್ರೋ ವೀಕ್ಷಕಂಗ ಕಾರ್ಯನಿಹಿಸೊಂಡು ಚುನಾವಣೆ